ಕಾರಿಗನೂರು ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಪ್ರಗತಿಪರ ರೈತರಾದ ಟಿವಿ ರುದ್ರೇಶ್ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳೋಣ, ಬನ್ನಿ. ಆತ್ಮೀಯ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಕಾರಿಗನೂರು ಗ್ರಾಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕ ಇಲ್ಲಿನ ಒಬ್ಬ ಪ್ರಗತಿಶೀಲ ರೈತರಿದ್ದಾರೆ, ಶ್ರೀಯುತ ಟಿವಿ ರುದ್ರೇಶ್ ಅಂತ ಹೇಳ್ಬಿಟ್ಟು. ಇವತ್ತು ಏನಂತಂದ್ರೆ ಇವರು ಯಾಂತ್ರೀಕೃತದ ಒಂದು ಕ್ರಮದಿಂದ ಭತ್ತದ ನಾಟಿ ಮಾಡ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಸಾವಯವ ಒಂದು ಭತ್ತನೆ ಇವರು ಸುಮಾರು ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನ ತಯಾರಿ ಮಾಡ್ಕೊಂಡ್ಬಿಟ್ಟು ಬ್ರ್ಯಾಂಡ್ ನ ಉತ್ಪಾದನೆ ಮಾಡಿ ಅವರು ಮಾರಾಟದ ವ್ಯವಸ್ಥೆ ಕೂಡ ತಮ್ಮದೇ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಈ ಕುರಿತು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ಕಿರು ಪರಿಚಯ, ಸಾವಯವದ ಒಂದು ಕೃಷಿ, ಅದು ಭತ್ತದಲ್ಲಿನೇ ನೀವು ಮುಂದುವರಿಸಿದಿರಾ, ಇದರ ಒಂದು ಏನು ಅಂತಂತ ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಗನೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ನಮ್ದು. ನಾವು ಸುಮಾರು 11 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೇವೆ. ಸಾವಯವ ಕೃಷಿ ಅಂದ್ರೆ ನಾವು ತೋಟ ಭತ್ತ ಎಲ್ಲ, ತೋಟ ಮಾಡೋದು ಈಜಿ ಸರ್, ಆದ್ರೆ ಭತ್ತ ಮಾಡೋದು ಕಷ್ಟ. ಅದರಲ್ಲಿ ನಾವು 11 ವರ್ಷದಿಂದ ಭತ್ತ ಮಾಡ್ತಾ ಇದ್ದೇವೆ. ಭತ್ತ ಸಾವಯವ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಕಷ್ಟ ಆಯ್ತು ಭತ್ತ, ಅದನ್ನ ನಾಟಿ ಮುಖಾಂತರ ಮಾಡ್ತಾ ಇದ್ವಿ. ಸ್ವಲ್ಪ ಇಳುವರಿ ಕಡಿಮೆ ಇತ್ತು, ಬೆಳೀತಾ ಬೆಳೀತಾ ಇಳುವರಿ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಈಗ 3 ಬೆಳೆಯುತ್ತ ಯಾಂತ್ರಿಕೃತ ನಾಟಿ ಮಾಡ್ತಾ ಇದ್ದೇವೆ ಸರ್. ಯಾಂತ್ರಿಕೃತ ಅಂದ್ರೆ ಸಸಿ ಮಡಿ ಮಾಡೋದ್ರಿಂದ ಹಿಡಿದು ಕೊಯ್ಯೋವರೆಗೆ ಹೇಳ್ತಾರೆ ಸರ್. ಫಸ್ಟ್ ಸಾವಯವ ಭತ್ತ ಮಾಡಕ್ಕಾರ ನಾವು ಸಸಿ ಮನೆ ಮಾಡ್ಕೋಬೇಕು ಸರ್. ಸಸಿ ಮನೆ ಮಾಡ್ಕೋಬೇಕು ಅಂದ್ರೆ ನಾವು ಟ್ರೈ ತರಬೇಕು. ಫಸ್ಟ್ ಫಸ್ಟ್ ಟೈಮ್ ಬೆಳೆ ಯೂಜ್ ಅಂತೂ ಟ್ರೈ ತಂದ್ವಿ, 4 ರೂಪಾಯಿ ಒಂದು ನಂಗೆ ಸಿಕ್ಕು. ಅಂದ್ರೆ ಈಗ ತಾವು ಈ ಏರು ಮಡಿ ಸಸಿಗಳು ಮಾಡಿ ಇದು ಮಾಡ್ತಾರಲ್ಲ, ಏರು ಮಡಿಗಳು ಮಾಡಿ ಇಲ್ಲ ತೋಟದಲ್ಲ ಗದ್ದೆಯಲ್ಲಿ ಒಂದು ಮಡಿಗಳು ಮಾಡಿ ಸಸಿ ಮಾಡೋದಿಲ್ಲ, ನೀವು ಟ್ರೈ ಮುಖಾಂತರ ಮಾಡ್ತಾ ಇದ್ದೀರಾ, ಇದು ಒಂದು ವಿಶೇಷ ಅಂತ ಹೇಳ್ಬಹುದು ಅಲ್ವಾ, ಇದ್ರ ಬಗ್ಗೆ ಹೇಳಿ ಸರ್. ಟ್ರೈ ಬಗ್ಗೆ ಅಂದ್ರೆ, ಟ್ರೈ ಅಂದ್ರೆ ಎಳ್ಳಮ್ಮೆ ಮಾಡಬಹುದು ಸರ್. ಒಂದು ರಳ್ಳಿ ಹೊಡ್ಕೊಂಡು ಸಸಿ ಮಡಿ ಮಾಡ್ತಾರಲ್ಲ ಹಂಗ್ ಮಾಡಿ ರಾಡಿನ ಹಾಕ್ಬೇಕು ಅಂದ್ರೆ ಕಲ್ಲು ಇರಂಗಿಲ್ಲ ಸರ್, ಕಲ್ಲು ಇರಂಗಿಲ್ಲ, ಕಲ್ಲಿಲ್ದಂಗೆ ಬರೇ ತಿಳಿಯಾದ ಮಣ್ಣಿನ ಜೊತೆ ಮಾಡ್ಬೇಕು. ಒಂದು ಒಂದು ಒಂದು ತರ ಮಾಡ್ಬೋದು, ಇನ್ನೊಂದು ತರ ಈ ಒಣ ಮಣ್ಣಲ್ಲಿ ಸಾಣಿಸ್ಕೊಂಡು ಒಂದು ಟ್ರೈಗೆ ಒಂದು 3/4 kg ಮಣ್ಣು ಹಾಕಿ ಅದ್ರ ಮೇಲೆ ಭತ್ತ ಹಾಕಿ ಅದ್ರ ಮೇಲೆ ಮೆಲ್ಲಕ್ಕೆ ಒಂದೊಂದು 1/4 kg ಅಷ್ಟು ಮಣ್ಣು ಹಾಕಿ ತೆಳಗೆ ಅದನ್ನ ಅದು ಒಂದು ಮಾಡ್ಬೋದು ಸರ್. ಅದು ಒಂದು ಇದೊಂದು ಎರಡು ಟೈಪ್ ಮಾಡ್ಬೋದು. ನಾವು ಮಾಡಿರೋದು ಈ ರಾಡಿ ಒಳಗೆ ಮಾಡಿರೋದು, ಸಸಿ ಮಡಿ ಮಾಡ್ಕೊಂಡು ಒಳ್ಳೆ ಬೀಜ ಉಪ್ತಲ ಆ ಟೈಪ್ ಮಾಡ್ಕೊಂಡು ಟ್ರೈಗೆ ರಾಡಿ ತುಂಬಿ ಅದ್ರ ಮೇಲೆ ಮಿಷಿನಲ್ಲಿ ನಾಟಿ ಹಿಂಗೆ ಎಳೆದು ಮಾಡಿದ್ದೇವೆ ಸರ್. ಅಂದ್ರೆ ಅದು ಇದು ಈಜಿ ಅನಿಸ್ತದೆ ನಮ್ಗೆ, ಅದು ಸ್ವಲ್ಪ ಕಷ್ಟ ಅನಿಸ್ತದೆ ನಮ್ಗೆ. ಅದು ಒಣದ್ರೆ ಮಾಡೋದು ಸಾಣಸೋದು ಅದು ಇದು ಕಷ್ಟ, ಇದು ಈಜಿ ಆಗುತ್ತೆ, ಇದ್ರ ಮುಖಾಂತರ ಮಾಡಿಸ್ಬೋದು ಅಂತ ಮಾಡಿಸಿದ್ವಿ ಸರ್. ಜೊತೆಗೆ ಈಗ ಇದು ತಮ್ಗೆ ಇದ್ರ ಕುರಿತು ತರಬೇತಿ ತಗೊಂಡಿದ್ದೀರೋ ಅಥವಾ ತಮ್ಮದೇ ಒಂದು ಶೈಲಿಯಲ್ಲಿ ಇದು ಮಾಡ್ತಾ ಇದ್ದೀರಾ? ಇದು ಧರ್ಮಸ್ಥಳ ಸಂಘದವರು ಮಾಡಿಸಿದ್ರು ಸರ್. ಧರ್ಮಸ್ಥಳ ಸಂಘದವರು ನಮ್ಮ ಹತ್ರ ಬಂದು ನೀವು ನಾಟಿ ಮಿಷಿನ್ ನಾಟಿ ಮಾಡ್ತೀರಾ ನೀವು ಅಂತ ಕೇಳಿದ್ರು. ಹಾಗಾಗಿ ಅವ್ರನ್ನ ಅವ್ರದೊಂದು ಸ್ವಲ್ಪ ಸಲಹೆನ ಕೊಟ್ರು, ನಾನು ಸಲಹೆ ಕೊಟ್ರು ಹಿಂಗ್ ಹಿಂಗ್ ಮಾಡ್ಬೇಕಂತ. ಅವ್ರು ಬಂದು ಅವರು ಹಿಂದೆ ಮಾಡಿಸಿದಾರಲ್ಲ ಆ ರೀತಿ ನಮ್ಗೆ ಹೇಳ್ಕೊಟ್ರು. ಒಂದ್ ಬೆಳೆ ಎಳ್ಳೆ ಬೆಳೆಯುತ್ತೆ ನಾವೇ ಮಾಡೋಕೆ ಶುರು ಮಾಡಿದ್ವಿ. ಅಂದ್ರೆ ಅವರು ನಾಟಿ ಬೀಜ ಚೆಲ್ಲದಂಗೆ ಅದನ್ನ ಮತ್ತೆ ಅದನ್ನ ನಿರ್ವಹಣೆ ಮಾಡೋದಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರು. ಅದೇ ರೀತಿ 3ನೇ ಬೆಳೆ ಮಾಡಿದ್ದೇವೆ. ಫಸ್ಟ್ ಬೆಳೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ, 7ನೇ ಬೆಳೆ ನಮ್ಗೆ ಗೊತ್ತೈತೆ, 3ನೇ ಬೆಳೆ ನಾವೇ ಇನ್ನೊಬ್ರಿಗೆ ಹೇಳ್ಕೊಡೋ ಲೆವೆಲ್ಗೆ ಆಯ್ತು. ಅಂದ್ರೆ ಬೀಜ ಚೆಲ್ಕೊಂಡು 20 ದಿವಸ ಆಗ್ಬೇಕು ಸರ್. ಸಸಿ ಸ್ವಲ್ಪ ಒಂದು 3 ಇಂಚ್ 3.5 ಇಂಚ್ ಆದ್ಮೇಲೆ ಮಿಷಿನಿಗೆ ನಾಟಿ ಮಾಡಕ್ ಅಂದ್ರೆ ಕಿತ್ತು ನೋಡ್ಬೇಕು ಸರ್. ಟ್ರೈಯಿಂದ ಕಿತ್ತರೆ ಸುಳ್ಳು ಸುತ್ತ ಬರ್ಬೇಕು, ಅದು ಆ ಲೆವೆಲ್ಗೆ ಆಗುತ್ತೆ. ಅವಾಗ ಅದನ್ನ ಸುತ್ತಿ ನಾವು ಮಿಷಿನ್ ಇಟ್ಕೊಳಕ್ ಬರ್ತದ ನೋಡ್ಕೊಂಡು ಅವಾಗ ಅದನ್ನ ಎತ್ತಿ ನಾವು ಮಿಷಿನ್ಗೆ ಸುತ್ತಾಗ ಬಂತು ಅಂದ್ರೆ ನಾಟಿ ಮಾಡಕ್ ರೆಡಿ ಆಗೈತೆ ಅಂತ. ನಾಟಿ ಮಾಡಕ್ ಹೊಲ ರೆಡಿ ಮಾಡ್ಕೊಂಡು ಬಸಿ ಎಲ್ಲ ಒಳ್ಳಿ ಕೊಳ್ಳಿಗಳ್ಡ ಎಲ್ಲ ಹೊಡೆದು ಮತ್ತೆ 2 ದಿವಸ ಅಥವಾ 3 ದಿವಸ ನಾವು ಹಂಗ ಬಿಡ್ಬೇಕು ಸರ್. ರಾಡಿ ನಾಟಿ ಹಚ್ಚಕರ ರಾಡಿ ಮಕ್ಳಾಗ ಅವತ್ತಂದ್ರೆ ಮುಚ್ಕೊಂತ ತೊಂದ್ರೆ ಇನ್ನು ಸ್ವಲ್ಪ ಬಿಕ್ಕಂದ್ರೆ ಮುಚ್ಕೊಳಲ್ಲ, ನೀಟ ನಾಟಿ ಆಗುತ್ತೆ ಸರ್. ಅದಕ್ಕೋಸ್ಕರ 3 ದಿವಸ ಬಿಕ್ಕಣಕ್ ಬಿಟ್ಟು 3 ದಿವಸದ ನಂತರ ನಾವು ಮತ್ತೆ ತೆಳ್ಳ ನೀರು ಬಿಟ್ಕೊಂಡು ಮಿಷಿನ್ ನಾಟಿ ಹಚ್ಕೊಂತ ಹೋಗ್ಬೇಕು. ಅದೇ ರೀತಿ ನಾಟಿ ಹಚ್ಚಿ ಒಂದು 20 ದಿವಸದ ನಮ್ದಂತ ನಾವು ಕಳೆ ವ್ಯವಸ್ಥೆ ಹಾಕಲ್ಲ, ನಾವು ಸ್ವಲ್ಪ ನೀರು ಮೇಂಟೈನ್ ಮಾಡ್ಕೊಂತೇವೆ. ಕಳೆ ವ್ಯವಸ್ಥೆ ಹಾಕೋರು ಮಾಡ್ಕೋಬಹುದು, ನ್ಯಾಚುರಲ್ ನಮ್ಮಂಗೆ ಸಾವಯವ ಮಾಡೋರು ಮಾಡ್ಬೋದು, ಮಾಮೂಲಿ ಪದ್ಧತಿ ಮಾಡೋರು ಮಾಡ್ಬೋದು. ಮಾಮೂಲಿ ಪದ್ಧತಿ ಮಾಡೋರಿಗೂ ಇಳುವರಿ ಹೆಚ್ಚಿಗೆ ಆಗುತ್ತೆ, ನಮಗೂ ಸ್ವಲ್ಪ ಇಳುವರಿ ಹೆಚ್ಚಿಗೆ ಆಗಿದೆ. ಅಂದ್ರೆ ಇದು ಲೈನ್ ಮಾಡುತ್ತಲ್ಲ, ಲೈನ್ ನಾವು ಕೋನ ಬಿಟ್ಟರು ಹೊಡಿಬಹುದು. ಕಳೆನ ನಿಯಂತ್ರಣ ತರೋಕೆ ಕೋನ ಬಿಟ್ಟು ಹೊಡಿಬೋದು. ನಾವು ಕೋನ ಬಿಟ್ಟು ಯೂಸ್ ಮಾಡ್ತಾ ಇದೀವಿ. ಕೋನ ಬಿಟ್ಟು ಯೂಸ್ ಮಾಡಿದ್ರೆ ಒಳ್ಳೇದು. ಚಂಟೆ ಹೊಡಿಯುತ್ತೆ ಭತ್ತ, ಆಮೇಲೆ ಆದಷ್ಟು ಹುಲ್ಲು ಭಾರ ಅವಾರ್ಡ್ ಕಡಿಮೆ ಆಗುತ್ತೆ. ಸ್ವಲ್ಪ ಉಳಿದಿರ್ತದೆ ಅದನ್ನ ಕೈಯಿಂದ ತೆಗಿಬಹುದು. ಕೋನ ಬಿಟ್ಟು ಹೊಡಿಯೋದ್ರ ಎರಡು ಉಪಯೋಗ ಸರ್, ಕಳೆನೂ ಕಡಿಮೆ ಆಗುತ್ತೆ, ಇನ್ನೊಂದು ಭತ್ತ ಚಂಟೆ ಬರುತ್ತೆ, ಹಾಗಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಅದರಿಂದ ಅದು ಮಾಡಬಹುದು ಸರ್. ಆಮೇಲೆ ಗಾಳಿ ಆಡುತ್ತೆ ಸರ್, ಗಾಳಿ ಆಡೋದ್ರಿಂದ ರೋಗ ಬಹಳ ಕಡಿಮೆ ಆಗುತ್ತೆ, ಬಹಳ ಬಹಳ ಕಡಿಮೆ ಆಗುತ್ತೆ ಸರ್. ಅದು ಒಂದು. ಇದು ಈಗ ಇದರಲ್ಲಿ ವಿಶೇಷವಾಗಿ ಈ ಒಂದು ನಾಟಿ ಪದ್ಧತಿ ಇದೇನು ತ್ರೈ ಪದ್ಧತಿಯನ್ನು ನೀವು ಅಳವಡಿಸಿಕೊಂಡಿದ್ದೀರಿ ಸಸಿಗಳ ಒಂದು ಅಂದ್ರೆ ನಾವು ನರ್ಸರಿ ಸಸಿಗಳು ಅಂತ ಏನು ಹೇಳ್ತೀವಿ, ಇದಕ್ಕೆ ವಿಶೇಷವಾದ ಏನು ಯಂತ್ರ ಇದೆಯಾ ನಾಟಿಗೆ, ಅಥವಾ ಮಾಮೂಲಿ ಇರ್ತಕ್ಕಂತ ಯಂತ್ರದಿಂದನೇ ನಾಟಿ ಮಾಡ್ತೀರಾ ಸರ್? ಇದು ನಾವು ಬೀಜ ಇದು ಮಾಡ್ತಾವಲ್ಲ, ಅದಕ್ಕೊಂದು ಬೀಜ ಹಾಕೋ ಮಿಷಿನ್ ಬರುತ್ತೆ ಸರ್, ಉಳ್ಸೋದಂಗೆ ಸಾಮಾನ್ಯ ಆ ಕಡೆ ರೈಲ್ವೆ ಟ್ರೈ ಮಾಡ್ತಾರಲ್ಲ, ಟ್ರೈ ಇರ್ತಲ್ಲ, ಆ ಟೈಪು ಹಳಿ ಬರ್ತಾವೆ. ಹಳಿ ಇಟ್ಟು ಅದ್ರ ಮೇಲೆ ಉಳಿಸಿದ್ರೆ ಬೀಜ ಕರೆಕ್ಟಾಗಿ ಬೀಳ್ತಾವೆ ಸರ್. ಅದೊಂದು ತಗೋಬೇಕು, ಅದೊಂದು ಎರಡು ವರ್ಷ ರೂಪಾಯಿನೂ ಬೀಳುತ್ತೆ ಫೈಬರ್ ಇಂದು. ಅದನ್ನು ತಗೊಂಡು ಅದನ್ನ ಯೂಸ್ ಮಾಡಿದ್ರೆ ಆಯ್ತು ಸರ್. ಅದಕ್ಕೆ ಅದ ನಂತರ ಮತ್ತೆ ನಾವು ಯಥಾತಿಥಿ ಸುತ್ತಿ ಮತ್ತೆ ಮಿಷಿನ್ಗೆ ಇಟ್ಟರು, ಮಿಷಿನ ನಾಟಿ ಮಾಡುತ್ತೆ ಸರ್. ಅದೇನು ಸಮಸ್ಯೆ ಆಗಲ್ಲ ಸರ್. ಇದರಲ್ಲಿ ತಾವು ಈ ಒಂದು ನರ್ಸರಿ ಅಂದ್ರೆ ಟ್ರೇ ಮುಖಾಂತರ ಏನು ಸಸಿಗಳನ್ನ ಬೆಳೆಸ್ಬಿಟ್ಟು ಇದು ಯಾಂತ್ರೀಕೃತ ಭತ್ತದ ನಾಟಿ ಒಂದು ಕೃಷಿ ಮಾಡ್ತಾ ಇದ್ದೀರಿ, ಕಳೆಗಳ ಒಂದು ನಿರ್ವಹಣೆ ಯಾವ ರೀತಿ? ಯಾಕಂದ್ರೆ ಭತ್ತದಲ್ಲಿ ನಾವು ಪ್ರಮುಖವಾಗಿ ಕಳೆಗಳದೇ ಒಂದು ಸ್ವಲ್ಪ ಕಾರುಬಾರ ಜಾಸ್ತಿ ಅಲ್ವಾ, ಸೊ ಇದು ಹೇಗೆ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಅದೇ ಸರ್, ನಾವು ಕೋನ ವಿಡಿಯೋ ಯೂಸ್ ಮಾಡ್ತೇವೆ. ಈ ಮಾಮೂಲಿ ಮಾಡೋರು ಕಳೆ ವ್ಯವಸ್ಥೆ ಹಾಕೋರಿಗೆ ಅಷ್ಟೇನು ಸಮಸ್ಯೆ ಆಗಲ್ಲ, ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಾವು ಕೋನ ಬಿಟ್ಟು ಯೂಸ್ ಮಾಡ್ತೇವೆ, ಯಾಕಂದ್ರೆ ಸಣ್ಣ ಸಸಿನ ಹಚ್ಚಿರ್ತೇವೆ, ನೀರು ಬಹಳ ನಿಲ್ಸಿದ್ರೆ ಭತ್ತ ಸಾಯುತ್ತೆ, ನೀರು ಕಡಿಮೆ ಬಿಟ್ರೆ ಹುಲ್ಲಾಗುತ್ತೆ ಅನ್ನೋದೊಂದು. ಅದಕ್ಕೋಸ್ಕರ ಕೋನ ಬಿಟ್ಟು ಯೂಸ್ ಮಾಡಿ ಕೋನ ಬಿಟ್ಟಿಂದ ಎಲ್ಲ ಲೈನ್ ಹೊಡೆದ್ರೆ ನಡುವೆ ಇದ್ದದ್ದು ಅಷ್ಟೇ ಉಳಿಯುತ್ತೆ ಸರ್. ಅದನ್ನ ನಾವು ಕೈ ಅಂತ ಕಳೆಯಿಂದ ತೆಗಿತೇವೆ ಸರ್. ಅದನ್ನ ಹಾಗಾಗಿ ಅದು ನಿರ್ವಹಣೆ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡಬಹುದು ಸರ್. ಮಾಡ್ತಾ ಇದ್ದೀವಿ. ಇದನ್ನ ಮಾಮೂಲಿ ಮಾಡೋರು ಮಾಡಿದ್ರು ಒಳ್ಳೇದು ಸರ್. ಇಳುವರಿ ಮಾಮೂಲಿ ಏನು 40 ಚೀಲ ಬೆಳೀತಾರ ಸರ್ ಒಂದ್ ಎಕರೆಗೆ, ಅವರು 45 ಚೀಲ ತನಕ ಬೆಳೀತಾರೆ ಸರ್ ಗೊಬ್ಬರ ಔಷಧಿ ಹಾಕೋರು. ನಮ್ದು 20 ಚೀಲ ಬೆಳೀತಿದ್ವಿ, ನಾವು ಒಂದು 23-24 ಚೀಲ ಬೆಳೆದ್ವಿ. ಅಂದ್ರೆ ನಮ್ದು ಹೆಚ್ಚಿಗೆ ಆಗೈತಿ, ಅವ್ರದ್ದು ಹೆಚ್ಚಿಗೆ ಆಗೈತಿ. ಅಂದ್ರೆ ಇದರಿಂದ ಇದನ್ನ ಮಾಡೋದ್ರಿಂದ ಇಳುವರಿ ಹೆಚ್ಚಿಗೆ ಆಗುತ್ತೆ, ಎಲ್ಲ ರೈತರು ಇದೇ ಇದಕ್ಕೆ ಬಂದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈಗ ಈ ಒಂದು ಕೃಷಿ ನೀವು ಮಾಡ್ತಕ್ಕಂತ ಕೃಷಿ ನೋಡ್ಕೊಂಡು ನಿಮ್ಮ ಸುತ್ತಮುತ್ತಲಿನ ಎಷ್ಟು ಜನರು ರೈತರು ಅಥವಾ ನಿಮ್ಮ ಗ್ರಾಮದ ರೈತರು ಅಳವಡಿಸಿಕೊಂಡಿದ್ದಾರೆ ಸರ್? ಮೊದಲನೇದಾಗಿ ನಮ್ಮೂರಲ್ಲಿ ನಾವು ಇಬ್ರು ಮಾಡಿದ್ವಿ ಸರ್ ಈ ಸರಿ ಆರಂಭದಲ್ಲಿ. ಹೋದ ಸರಿ 3-4 ಸರ್, ಈ ಸರಿ 6-7 ಜನ ಆದ್ರು ಸರ್. ಮುಂದಕ್ಕೆ ಇನ್ನೂ 10 ಜನ ಹೇಳಿದಾರೆ ಸರ್. ಅಂದ್ರೆ ಜಾಸ್ತಿ ಆಕೆಂತ ಹೋಗ್ತಾ ಇತ್ತು, ಇದು ಚೆನ್ನಾಗಿದೆ, ಇಳುವರಿ ಚೆನ್ನಾಗಾಗುತ್ತೆ. ಆಮೇಲೆ ಕೂಲರ್ದು ಬಹಳ ಸಮಸ್ಯೆ ಸರ್, ಬರ್ತಾ ಕೂಲರ್ದು ಸಮಸ್ಯೆ ಆಗ್ತಾವೆ, ನಾಟಿ ಹಚ್ಚಕ್ ಆಗ್ತಲ್ಲ. ಈ ಉಗ್ಗು ಚೆಲ್ಲು ಭತ್ತ ಮಾಡ್ತಾರೆ, ಚೆಲ್ಲು ಭತ್ತ ಮಾಡಿದ್ರೆ ಅದು ಅಷ್ಟು ದಪ್ಪ ಹುಟ್ಟೋದ್ರಿಂದ ರೋಗ ರುಜಿನಿ ಜಾಸ್ತಿ ಆಗುತ್ತೆ. ಇದು ಲೈನ್ ಇರೋದ್ರಿಂದ ಗಾಳಿ ಆಡೋದ್ರಿಂದ ರೋಗ ರುಜಿನಿ ಕಡಿಮೆ ಆಗುತ್ತೆ. ಸಸಿ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ನಮ್ದು ಒಂದ್ ಎಕರೆಗೆ ನಮ್ದು ಹಾಕಿದಾಗ 12 ಕೆಜಿ ಹೋಗುತ್ತೆ ಸರ್. ಅದು ಉಗ್ಗರ್ದು 20-25 ಕೆಜಿ ತನಕ ಹೋಗ್ತಾರೆ ಸರ್. ಅಂದ್ರೆ ಅದು ಡಬಲ್ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ನಮ್ದು ಸಸಿ ಎಷ್ಟು ಕಡಿಮೆ ಇರ್ತಾವ ಅಷ್ಟು ಇಳುವರಿ ಬರುತ್ತೆ. ಚಂಟೆ ಬಂದರ ಗೊನೆ ಚೆನ್ನಾಗಿ ಬರುತ್ತೆ ಸರ್. ಹಚ್ಚಿರೋದು ಏನಿರುತ್ತಲ್ಲ ಆ ಸಸಿ ಅಷ್ಟು ಚೆನ್ನ ಇದು ಬರಲ್ಲ, ದೊಡ್ಡ ಗೊನೆ ಬರಲ್ಲ ಅದು. ಹಂಗಾಗಿ ಇಳುವರಿ ಮೇಲೆ ವ್ಯತ್ಯಾಸ ಆಗುತ್ತೆ ಸರ್. ಅದಕ್ಕೆ ಈ ಮಿಷಿನ್ ನಾಟಿ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ ಸರ್. ಆಮೇಲೆ ಇದ್ರ ಜೊತೆ ಈಗ ತಾವು ಏನು ಒಳಸುರುಗಳು ಒಂದು ಲೆಕ್ಕಕ್ಕೆ ಬಂದ್ರೆ, ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಸುರುಗೆ ನಾವು ಖರ್ಚು ಮಾಡ್ಬೇಕಾಯ್ತದೆ ಯಾವುದೇ ಒಂದು ಕೃಷಿ ತಗೊಳ್ದಾದ್ರೆ, ಈಗ ತಾವು ಸಾವಯವ ಕ್ರಮದಲ್ಲಿ ಇಲ್ಲ ನಿಮ್ಮ ತೋಟದಲ್ಲಿ ಸಿಗ್ತಕ್ಕಂತ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮಾಡಿಕೊಂಡು ಯಾವ ರೀತಿಯಿಂದ ಒಳಸುರುಗಳ ತಯಾರಿಕೆ ಮಾಡ್ತಾ ಇದ್ದೀರಿ, ಮತ್ತೆ ಇದಕ್ಕೆ ಉಪಯೋಗಿಸ್ತಾ ಇದ್ದೀರಿ ಸಾವಯವ ಕೃಷಿಯ ಭತ್ತದ ಒಂದು ನಾಟಿಗೆಯಲ್ಲಿ ಅಥವಾ ಕೃಷಿಯಲ್ಲಿ ಅಂತ? ಸರ್, ನಾನು ಜೀವಾಮೃತ, ಗೋಕೃಪಾಮೃತ, ಮತ್ತೆ ಮತ್ಸ್ಯಜನ್ಯ ಮತ್ತೆ ಯೂಮಿಕಸೆಟ್ ಇಷ್ಟೊಂದು ಉಪಯೋಗಿಸ್ತಾ ಇದ್ದೇನೆ. ಅದ್ರ ಜೊತೆಲಿ ಅಷ್ಟಗವ್ಯ ಮತ್ತು ಪಂಚಗವ್ಯ ಅಂತ ಉಪಯೋಗಿಸ್ತಾ ಇದ್ದೀನಿ. ನಾವೇ ಮಾಡ್ತೇವೆ. ಅಷ್ಟಗವ್ಯ ಮಾಡೋದು ಅಂದ್ರೆ 8 ಐಟಮ್ ಹಾಕ್ಬೇಕು ಸರ್. ಅಷ್ಟಗವ್ಯ ಅಂದ್ರೆ 1 ಕೆಜಿ ತುಪ್ಪನ 5 ಕೆಜಿ ಸಗಣಿಯಲ್ಲಿ 3 ದಿವಸ ಮಿಕ್ಸ್ ಮಾಡ್ಬೇಕು ಸರ್. ಅದೇ ರೀತಿ ಅದ್ರ ಗಂಜಲ ದೇಶಿ ಹಸುವಿಂದೇ ಆಗ್ಬೇಕು ಸರ್. ನಾನು ದೇಶಿ ಹಸುವಿಂದ ಎಮ್ಮೆದೊಂದು ಮಾಡ್ಯಾನೆ, ದೇಶಿ ಹಸುವಿನ ಆಕಳಿಂದೊಂದು ಮಾಡ್ತೀನಿ, ಆಕಳಿಂದ ಮಾಡ್ತೀನಿ. ಅವ 5 ಲೀಟರ್ ಗಂಜಲನ 3 ದಿವಸ ಗುರಾಡ್ಬೇಕು, ಮತ್ತದು ತುಪ್ಪ ಸಗಣಿ ಇದ್ದು ಗುರಾಡ್ಬೇಕು. ಅದೇ ರೀತಿ 5 ಲೀಟರ್ ಹಾಲು ಹಾಕ್ಬೇಕು ಸರ್, ಅದನ್ನು 3 ದಿವಸ ಗುರಾಡ್ಬೇಕು. ಅದೇ ರೀತಿ 5 ಲೀಟರ್ ಮೊಸರು ಹಾಕ್ಬೇಕು, ಅದನ್ನು 3 ದಿವಸ ಗುರಾಡ್ಬೇಕು. ಅದು ಅಷ್ಟಾದಿಂದ ಮತ್ತೆ ಅದಕ್ಕೆ 5 ಪಂಚಗವ್ಯ ಸರ್, 5 ಅಷ್ಟಗವ್ಯ ಮಾಡ್ಬೇಕು ಅಂದ್ರೆ ಅದ್ರ ಮೇಲೆ 5 ಲೀಟರ್ ಎಳ್ನೀರು ಹಾಕ್ಬೇಕು ಸರ್. ಆಮೇಲೆ ಒಂದು 12-15 ಬಾಳೆಹಣ್ಣು ಪಚ್ಚೆ ಬಾಳೆಹಣ್ಣು, ಅದು ಸಾವಯವ ಬೆಳೆದ ಪಚ್ಚೆ ಬಾಳೆಹಣ್ಣನ್ನ ಅದಕ್ಕೆ ಹಾಕಿ ಕಿವಿಚ್ಬೇಕು ಕ್ಲೀನಾಗಿ ಸರ್. ಇವನ್ನು ಮೂರು ದಿವಸನೆ ಗೂರಾಡ್ಕೊಂತ ಇದು ಮಾಡ್ಬೇಕು ಸರ್. ಲಾಸ್ಟ್ಗೆ 1 kg ಜೇನುತುಪ್ಪ ಹಾಕ್ಬೇಕು ಸರ್. ಇದು ಅಷ್ಟಗವ್ಯ ಸರ್, 8 ಐಟಮ್. ಆ ಪಂಚಗವ್ಯ ಅಂದ್ರೆ ಅದೇ 5 ಐಟಮ್ ಪದಾರ್ಥಗಳು, ಇದು ಅಷ್ಟಗವ್ಯ. ಇದು ಒಳ್ಳೆ ರಿಸಲ್ಟ್ ಇದೆ ಸರ್. ಇದನ್ನ ಒಂದು 10-18 liter ಕ್ಯಾನ್ಗೆ ಒಂದು 1/2 liter ಜಾಸ್ತಿ 3/4 liter ತನಕ ಹಾಕ್ಬೋದು ಸರ್. ಹಾಗೆ ಸ್ಪ್ರೇ ಮಾಡಿದ್ರೆ ಭತ್ತ ಚೆನ್ನಾಗಿ ಗ್ರೋತ್ ಆಗಿ ಬರುತ್ತೆ, ಚೆಂಟಿನ ಹೊಡೆಯುತ್ತೆ ಸರ್, ಇದು ಒಳ್ಳೆ ಕಲರ್ ಆಗುತ್ತೆ. ಯೂಮಿಕ್ ಆಸಿಡ್ ಅವನ್ನ ನಾವು ಈ ಇದ್ರ ಬಕೆಟ್ ಎಲ್ಲ ಹಾಕಿಂದ ಹಂಗ ನೀರುಗ್ತಾರಲ್ಲ ಹಂಗ ಹೋಗ್ತೇವೆ, ಅದ್ರ ಸಗಣಿ ಇದು ಮಿಕ್ಸ್ ಇರುತ್ತೆ, ಹಂಗಾಗಿ ಕಟ್ಕೊಳತ್ತೆ ಅಂತ ಅದನ್ನ ಹಂಗ ಮಾಡ್ತೇವೆ. ಇದು ಕಟ್ಕೊಳತ್ತೆ ಸರ್, ಇದನ್ನು ನಾವು ಇದ್ರ ಸೋಸದ್ರ ಸೋಸಿ ಮತ್ತೆ ಬಟ್ಟೆಯಲ್ಲಿ ಸೋಸಿ ಆಮೇಲೆ ಯೂಸ್ ಮಾಡ್ತೇವೆ. ಹಂಗಾಗಿ ಇದು ಅದು ಎರಡನ್ನು ಹಾಕ್ತೇವೆ, ಹಂಗಾಗಿ ನಮ್ದು ಇಳುವರಿ ಸ್ವಲ್ಪ ಉತ್ತಮ ಆಗ್ತಾ ಇದೆ ಸರ್. ಇದಕ್ಕೆ ಪ್ರೇರಣೆ ಏನಂತ ಹೇಳ್ತೀರಾ, ಸಾವಯವ ಕೃಷಿಗೆ ಈಗ ನಿಮ್ಮ ಸುತ್ತಮುತ್ತಲು ಇರೋರೆಲ್ಲರೂ ಅಥವಾ 80-90% ರೈತರು ಕೇವಲ ರಾಸಾಯನಿಕ ಒಂದು ಕೃಷಿ ಮಾಡ್ತಾ ಇದ್ದಾರೆ, ರಾಸಾಯನಿಕ ಯಾಕಂದ್ರೆ ಭತ್ತಕ್ಕೆ ರಾಸಾಯನಿಕ ಬೇಕಂತ ಅವರು ತಪ್ಪು ಕಲ್ಪನೆಯೋ ಅಥವಾ ಅವರು ಹಿಂದೆ ಮಾಡ್ಕೊಂಡು ಬಂದಿರೋದು ಅದನ್ನೇ ಮುಂದುವರಿಸ್ಕೊಂಡು ಹೋಗಿದಾರ ಗೊತ್ತಿಲ್ಲ. ಸೊ ಹಾಗಾಗಿ ಏನ್ ಅನ್ಸುತ್ತೆ ತಮ್ಗೆ ಮುಂದಿನ ದಿನಗಳು ಯಾವ ರೀತಿಯಿಂದ ಎಲ್ಲಾ ರೈತರು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಅವರಿಗೆ ಅದು ಮನವರಿಕೆ ಆಗಿ ಇದು ಇದರಲ್ಲೇ ಮುಂದುವರಿಸಬಹುದು ಅಂತ ಹೇಳ್ತೀರಾ? ಸರ್, ಎಲ್ಲರೂ ಕೂಡ ಸಾವಯವಕ್ಕೆ ಬರ್ಲೇಬೇಕು ಸರ್. ಯಾಕೆಂದ್ರೆ ಒಂದ್ ನಾವು ಭೂಮಿನ ಆರೋಗ್ಯ ಇಟ್ಕೊಂಡ್ರೆ ಅಥವಾ ಭೂಮಿಗೆ ವಿಷ ಹಾಕೋದು ಬಿಟ್ರೆ ನಾವು ಆರೋಗ್ಯ ಇರ್ತೇವೆ, ಭೂಮಿ ಆರೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿರ್ತೇವೆ. ಹಂಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ನಾನು ಎಲ್ಲರಲ್ಲೇ ಮನವಿ ಮಾಡ್ಕೊಂಡು ರೈತರಲ್ಲಿ ಮನವಿ ಮಾಡ್ಕೊಳೋದು ಹೆಂಗೆ ಅಂದ್ರೆ ನೀವು ಒಂದೇ ಪಟ್ಟಿಗೆ ಸಾವಯವಕ್ಕೆ ಬರಬಾಡ್ರಿ, ಅಂತವು ಕಡಿಮೆ ಮಾಡ್ರಿ. ಜೀವಾಮೃತ, ಗೋಕೃಪಾಮೃತ, ಅಷ್ಟಗವ, ಪಂಚಗಿಂತವೆಲ್ಲ ಮಾಡ್ಕೊಂಡು ಯೂಸ್ ಮಾಡ್ಕೊಂತ ಯೂಸ್ ಮಾಡ್ಕೊಂತ ನಿಧಾನಕ್ಕೆ ಕನ್ವರ್ಟ್ ಆಗ್ರಿ. ಆಮೇಲೆ ನೀವು ಊಟ ಮಾಡೋದಕ್ಕಿರೋದ್ರು ಕಡಿಮೆ ಮಾಡಿ. ಆಮೇಲೆ ಭೂಮಿಗೆ ಬಹಳ ಆಳವ ವಿಷ ಆಗ್ತದಾರೆ, ಅದನ್ನ ಆದಷ್ಟು ಕಡಿಮೆ ಮಾಡ್ರಿ ಅಂತೇಳಿ ಸಾವಯವ ಅಲ್ಲದ ರೈತರಿಗೂ ಕೂಡ ಮನವಿ ಮಾಡ್ತಾನೆ. ಯಾಕಂದ್ರೆ ನಾವು ಆರೋಗ್ಯ ಇರ್ಬೇಕು ಅಥವಾ ನಮ್ಮ ಮಕ್ಕಳಿಗೆ ಏನಾದ್ರು ಉಳಿಸಿ ಹೋಗ್ಬೇಕು ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ಏನೋ ಉಳಿಸ್ಬೇಕು ಅಂದ್ರೆ ಭೂಮಿ ಉಳಿಸ್ಬೇಕು. ಅದಕ್ಕೋಸ್ಕರ ಅದನ್ನ ಎಲ್ಲರೂ ಕೂಡ ಎಲ್ಲರಲ್ಲಿ ಮನವಿ ಮಾಡೋದೇನಂದ್ರೆ ಎಲ್ಲರೂ ಕೂಡ ಭೂಮಿನ ಆರೋಗ್ಯ ಬಿಡಕ್ ಪ್ರಯತ್ನ ಪಡೋಣ, ನಾವು ಆರೋಗ್ಯ ಇರೋಣ, ಮುಂದಿನ ಪೀಳಿಗೆಗೆ ಭೂಮಿನ ಸುರಕ್ಷತೆ ಬಿಟ್ಟು ಹೋಗೋಣ ಅಂತ ನನ್ನ ಅನಿಸಿಕೆ ಸರ್. ಇದರ ಜೊತೆಗೆ ಈಗ ಏನು ಭತ್ತ ತಾವು ಸಾವಯವ ಕ್ರಮದಲ್ಲಿ ಮಾಡ್ತಾ ಇದ್ರಿ, ಇದ್ರ ಜೊತೆಗೆ ಇನ್ನು 10 ಬೆಳೆಗಳನ್ನ ತಾವು ಬೆಳ್ಕೊಂತಾ ಇದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮೊದಲನೇದಾಗಿ ನಮ್ದು 2 acre ತೋಟ ಇದೆ, ಅಡಿಕೆ ತೋಟ. ಅದರಲ್ಲಿ ನಮ್ದು ಅಡಿಕೆ ಮೇನ್ ಬೆಳೆ, ಆದ್ರೂ ತೆಂಗಿದೆ ಸರ್, ಅದರಲ್ಲಿ ಕೋಕಾ ಇದೆ, ಅದರಲ್ಲಿ ಬಾಳೆ ಇದೆ, ಆಮೇಲೆ ಅದರಲ್ಲಿ ಹಣ್ಣಿನ ಗಿಡಗಳು, ರಾಮ್ ಫಲ ಇರ್ಬೋದು, ಲಕ್ಷ್ಮಣ್ ಫಲ ಇರ್ಬೋದು, ಮಾವು ಇರ್ಬೋದು, ಹಲಸು ಇರ್ಬೋದು, ನಿಂಬೆ ಇದೆ, ಇವಷ್ಟು ಬೆಳೆನೂ ಇದೆ ಸರ್. ಇವಷ್ಟು ಬೆಳೆನೂ ನನಗೆ ನಿಂಬೆ ಇದ್ದ ವರ್ಷಕ್ಕೆ ಅದು ಒಂದು 15-20 ಸಾವಿರ ಬರುತ್ತೆ ಸರ್ ನಿಂಬೆ. ಅಲ್ಲಿಂದ ಅಲ್ಲಿ ಹಾಕಿರೋ ನಿಂಬೆ ಮತ್ತೆ ನಾವು ಹಣ್ಣು ಅಂತಿಂದ ತಿನ್ನೋ ಬದಲಿ ಕೊಂಡ್ಕೊಂಡು ತಿನ್ನೋ ಬದಲಿ ನಾವು ಮನೆಯಲ್ಲೇ ಒಳ್ಳೆ ಹಣ್ಣು ತಿನ್ಬೇಕು ಅಂದ್ರೆ ನಾವು ನಮ್ಮ ಹೊಲದಲ್ಲಿ ಬೆಳೆಸ್ಕೋಬೇಕು. ಯಾಕಂದ್ರೆ ವಿಷ ಮುಕ್ತ ಹಣ್ಣು ತಿನ್ಬೇಕು ಅಂದ್ರೆ ನಾವು ಬೆಳೆಸ್ಕೋಬೇಕು ಸರ್. ನೀವು ಕಾಯಿನ ಹಣ್ಣು ಮಾಡಿ ಕೊಡ್ತಾರೆ, ಅದು ವಿಷ ಹಾಕಿ ಹಣ್ಣೆ ಮಾಡೋದು, ಆ ಕಾರಣಕ್ಕೂ ಒಳ್ಳೇದು ಹಣ್ಣು ಮಾಡೋಕ್ಕಲ್ಲ. ನಾವು ನಮ್ದು 10 ದಿವಸಕ್ಕೆ ಹಣ್ಣಾಗ್ಲಿ ನಾವು 100 ಹಣ್ಣು ಮಾಡಿದ್ರೆ ಅದು ಬಹಳ ಯೋಗ್ಯವಾಗಿರುತ್ತೆ ಸರ್. ಸೀತಾಫಲ ಇದೆ ಸರ್, ಸೀತಾಫಲ ಜವಾರಿ ಸರ್, ಎಲ್ಲಾರ ಹೋದ್ರೆ ನಾವು ಹಣ್ಣಿನ ಗಿಡನ ತರೋದು ಸರ್, ತಂದು ಹೊಲ ತುಂಬ ಹಾಕಿದ್ವಿ. ನಮ್ಮ ಅಲ್ಲ ಹೋದ್ರೆ ಎಲ್ಲಾ ತರ ಹಣ್ಣು ಸಿಗುತ್ತೆ ಸರ್. ಸೀಸನ್ ಯಾವ ಸೀಸನ್ ಯಾವ ಹಣ್ಣು ಬರಕ ಅವೆಲ್ಲವನ್ನು ನಾವು ಮನೆಗೆಲ್ಲ ತಿಂತಿರ್ತೇವೆ ಸರ್. ಬೆಳ್ದಣ್ಣು ಇತ್ತೆ, ಬೆಳ್ದಣ್ಣು ಅದು ಇದೆ, ಎಲ್ಲದೂ ತಿಂತಿರ್ತೇವೆ ಸರ್. ಮತ್ತೆ ಈಗ ಈ ಕೃಷಿಯಲ್ಲಿ ಈಗ ತಾವು ಹೇಳ್ತಾ ಇದ್ರಿ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ಬೆಳ್ಕೊಂತೀರಿ, ಜೊತೆ ಈಗ ಈಗ ಅಡಿಕೆಯಲ್ಲಿ ಹೇಗೆ ಪ್ರತ್ಯೇಕವಾಗಿ ಸಾವಯವ ಮಾಡಕ್ಕಾಗತ್ತ ಅಡಿಕೆ? ಸಾವಯವ ನಾನು ಭೂಮಿ ಉಳಿಸ್ಬೇಕನ್ನೋ ಉದ್ದೇಶ, ನನಗೆ ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಸರ್. ಆದ್ರಿಂದ ನಂದು ಮಾಮೂಲಿ ಮರಂಗ ಮಾರ್ತಾನೆ, ಬಾಳೆನ ಮಾಮೂಲಿ ರೇಟ್ಗೆ ಮಾರ್ತಾನೆ. ಆದ್ರೆ ಅಕ್ಕಿ ಮಾತ್ರ ಒಂದು 6 ತಿಂಗಳು ಹಳೆ ಮಾಡಿ, ಅಕ್ಕಿನ ಹಳೆ ಭತ್ತ ಹಳೆ ಮಾಡಿ ಹಾಕಿ ನಾನೇ ಸ್ವಂತ ಮೌಲ್ಯ ವರ್ತನೆ ಮಾಡ್ತಾನೆ. ಆದ್ರೆ ಇನ್ನು ಬೆಳೆನ ಪ್ರತ್ಯೇಕ ಬಾಳೆ ಮಾರ್ಬೋದು, ಆದ್ರೆ ಅಡಿಕೆ ಮಾರಕ್ಕಾಗಲ್ಲ. ಅಡಿಕೆ ತೆಂಗು ಸಾವಯವ ಅಂದ್ರೆ ಅದಕ್ಕೇನೆ ಅದು ಬೇರೆ ಬೇರೆ ಅದಕ್ಕೆ ಹೋಗಿ ಉತ್ಪಾದನೆಗೆ ಹೋಗುತ್ತೆ. ಹಂಗಾಗಿ ಅದನ್ನ ಮಾಮೂಲಿ ಏನ್ ಮಾಡ್ತಾವ ಅದೇ ರೇಟ್ಗೆ ಮಾರ್ತಾನೆ. ನೀವು ಬೆಳೆಯೋದು ಸಾವಯವನೇ ಆದ್ರೆ ಹೆಚ್ಚಿನ ರೇಟ್ ಅಲ್ಲಿ ಮಾರಾಟ ಮಾಡ್ತಾ ಇಲ್ಲ, ಅಂದ್ರೆ ಭೂಮಿ ಉಳಿಬೇಕು ಸರ್, ಫಲವತ್ತತೆ ಉಳಿಸಬೇಕು, ಭೂಮಿ ವಿಷಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಎಷ್ಟು ಈಗ ಕೂಲಿ ಆಳುಗಳಿಗೂ ಎಷ್ಟು ಖರ್ಚು ಬರ್ತದೆ ಅಂತ ಹೇಳ್ತೀರಾ ಈಗ ನೀವು ಮಾಡ್ತಕ್ಕಂತ ಒಂದು ಸಾವಯವ ಕೃಷಿಯಲ್ಲಿ? ಸರ್, ಒಂದು ಎಕರೆಯಲ್ಲಿ ಭತ್ತ ಮಾಡಕ್ಕೆ ಸಾಮಾನ್ಯವಾಗಿ ಎಲ್ಲ ರೈತರು 28-30 ಸಾವಿರ ಹೇಳ್ತಾರೆ ಸರ್. ನಮ್ದು 20-22 ಸಾವಿರ ಖರ್ಚು ಅಷ್ಟಾಗಿರುತ್ತೆ. ನನಗೆ ಅಲ್ಲೇ ಒಂದು 8 ಸಾವಿರ ಸೇವ್ ಆಯ್ತು ಸರ್. ಆಮೇಲೆ ನಮ್ಮೊಂದು ಸ್ವಲ್ಪ ತಾಳ್ಮೆ ಇರ್ಬೇಕು ಸರ್ ನಮ್ದಕ್ಕೆ. ಈ ಬೆಳೆ ಮರದ್ದು ಈ ಬೆಳೆ ದುಡ್ಡು ಸಿಗಲ್ಲ ನಮಗೆ, ಮುಂದೆ ಬೆಳೆ ಸಿಗುತ್ತೆ ಅದು ಒಮ್ಮಕ್ಕಳೆ ಸಿಗಲ್ಲ ಅಂದ್ರೆ ಎಲ್ಲರಿಗಿಂತ ಹೆಚ್ಚಿಗೆ ದುಡ್ಡು ಬರುತ್ತೆ ನಮಗೆ, ನಿಧಾನಕ್ಕೆ ಬರುತ್ತೆ ಅವರಿಗೆ, ಒಂದೇ ಪಟ್ಟಿಗೆ ದುಡ್ಡು ಬರಲ್ಲ ಅವರಿಗೆ. ನಮಗೆ ಒಂದು ಎಕರೆಗೆ ನಮಗೆ ಒಂದು 80,000-100,000 ರೂಪಾಯಿವರೆಗೆ ಆಗುತ್ತೆ. ನಮ್ಗೆ ಒಂದು 20-25 ಸಾವಿರ ಬೇಡ, ನಾವು ನೆಲ್ ಮಾಡಿದ್ದು ಎಲ್ಲ ಖರ್ಚು ತೆಗೆದ್ರು ನಮಗೆ 30-35 ಸಾವಿರ ಖರ್ಚಾಗುತ್ತೆ. ನಮಗೆಂದು 65 ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ. ಅವ್ರಿಗೆ ಯಾರಿಗೆ ಇಷ್ಟು ದುಡ್ಡು ಉಳಿಯೋದು ಅಂದ್ರೆ ಇಷ್ಟು ನಮ್ಮಷ್ಟು ತಾಳ್ಮೆ ಅವ್ರಿಗೆ ಇರ್ಬೇಕು. ವ್ಯರ್ಥ ಖರ್ಚು ಮಾಡ್ತಾರೆ. ಈಗ 3 ಕ್ವಿಂಟಲ್ ಹಾಕಿದ್ರು ಭತ್ತ ಇಳುವರಿ ಬರುತ್ತೆ ಸರ್, 2.5 ಕ್ವಿಂಟಲ್ ಹಾಕಿದ್ರು ಬರುತ್ತೆ, 4 ಕ್ವಿಂಟಲ್ ತನಕ ಹಾಕ್ತಾರೆ. ಅಷ್ಟಾಗ ಅವಶ್ಯಕತೆ ಇರಲ್ಲ ಸರ್. ಅಷ್ಟ ಜಾಸ್ತಿ ಹಾಕೋದ್ರಿಂದ ರೋಗ ಜಾಸ್ತಿ ಆಗುತ್ತೆ. ಬಾಳ ಉಂಟ್ರೆ ನಮಗೆ ಹಂಗ ಬೇದ ಆಗುತ್ತೆ, ಹಂಗ ಭೂಮಿ ಆಗುತ್ತೆ. ಎಷ್ಟು ಬೇಕು ಅಷ್ಟು ಕೊಡೋದು, ಹೆಚ್ಚಿಗೆ ಕೊಡ್ತಾರೆ. ಹೆಚ್ಚಿಗೆ ಕೊಟ್ಟು ಭೂಮಿನ ಹಾಳು ಮಾಡ್ತಾರೆ, ಇಳುವರಿನ ಕಮ್ಮಿ ತಗೊಂತಾರೆ, ಮತ್ತೆ ಔಷಧಿ ಅದಕ್ಕೆ ಹೆಚ್ಚಿಗೆ ಹೊಡಿತಾರೆ, ಜಾಸ್ತಿ ಆಗುತ್ತೆ. ಹಂಗಾಗಿ ಮನುಷ್ಯನಿಗೆ ರೋಗಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ ಸರ್. ಅದರಿಂದ ಸ್ವಲ್ಪ ಕಡಿಮೆ ಮಾಡಲಿ ಅಂತ ಹೇಳಿ ಅವರನ್ನು ಕೇಳ್ಕೊತಾರೆ. ಆಮೇಲೆ ಈಗ ಮಾರುಕಟ್ಟೆ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರಿ? ಯಾಕಂದ್ರೆ ಭತ್ತ ಈಗ ನೀವು ಹೇಳ್ತಾ ಇದ್ದೀರಿ, ನೀವೇ ಸ್ವಂತ ಅಕ್ಕಿ ಮಾಡಿಸಿ ಅದನ್ನ ಮೌಲ್ಯವರ್ಧನೆ ಮಾಡಿ ನಿಮ್ದೇ ಆದಂತ ಒಂದು ಬ್ರ್ಯಾಂಡ್ ನಲ್ಲಿ ಮಾರಾಟದ ಒಂದು ವ್ಯವಸ್ಥೆ ಮಾಡಿದಿರಿ, ಇದು ಯಾವ ರೀತಿ ಅಂತ ಸ್ವಲ್ಪ ಹೇಳಿ ಸರ್. ಇದು ಭತ್ತ ನಾನು ಮೌಲ್ಯವರ್ಧನೆ ಮಾಡಿ ಮಾಡ್ತಾನೆ ಅಂದ್ರೆ ಒಂದು 6 ತಿಂಗಳು ಹಳೆ ಮಾಡಿ ಭತ್ತನ ಇಟ್ಟು ಆಮೇಲೆ ಅಕ್ಕಿ ಹಾಕಿಸಿ ಅದನ್ನ ಒಂದು ನೇಗಿಲ ಯೋಗಿ ಅಂತ ಒಂದು ಬ್ರ್ಯಾಂಡ್ ಮಾಡಿ ಸರ್. ಆ ಮುಖಾಂತರ ನೇರವಾಗಿ ಗ್ರಾಹಕರಿಗೆ ಕೊಡ್ತಾನೆ ಸರ್, ಮತ್ತೆ ಮಧ್ಯವರ್ತಿಗೆ ಯಾರಿಗೆ ಕೊಡಲ್ಲ ಸರ್. ಯಾರಿಗೆ ಒಂದು ಪ್ಯಾಕೆಟ್ ಅಥವಾ 2 ಪ್ಯಾಕೆಟ್ ಬೇಕಂದ್ರೆ ದಾವಣಗೆರೆ ಬೆಂಗಳೂರು ವೇರಲ್ಲಿಗೆ ಹಾಕಿ ಅವ್ರಿಗೆ ನೇರವಾಗಿ ಮುಟ್ಟಿಸ್ತಾರೆ, ಅವ್ರು ನಮಗೆ ಅಮೌಂಟ್ ಫೋನ್ ಪೇ ಮುಖಾಂತರ ಕೊಡ್ತಾರೆ ಸರ್. ಅದರಿಂದ ನೇರವಾಗಿ ನಾನೇ ಮಾರ್ಕೆಟಿಂಗ್ ಮಾಡ್ತೇನೆ ಸರ್. ಫಸ್ಟ್ ಗೆ ಸ್ವಲ್ಪ ಕಷ್ಟ ಆಯ್ತು, ಈಗ ಜನಕ್ಕೂ ಸ್ವಲ್ಪ ತಿಳುವಳಿಕೆ ಬಂದಿದೆ, ಒಳ್ಳೆ ಆಹಾರ ಉಣ್ಬೇಕು ಅನ್ನೋದು. ಯಾಕಂದ್ರೆ ಒಂದು ಆಸ್ಪತ್ರೆಗೆ ಹೋದ್ರೆ 5 ಸಾವಿರ ಆಹಾರಕ್ಕೋಸ್ಕರ ಯಾಕೆ ಇಷ್ಟು ಪಡಕ ಅನ್ನೋ ಬಹಳ ಜನ ತಿಳುವಳಿಕೆ ಹೆಸರು ಬಹಳ ಆಗಿರೋದ್ರಿಂದ ನಮಗೆ ಈಗ ಅಷ್ಟೇ ಸಮಸ್ಯೆ ಆಗ್ತಲ್ಲ ಸರ್. ಹೋಗ್ತಾ ಇದೆ ಅಕ್ಕಿ ತಗೊಂತ ಇದಾರೆ, ಆಮೇಲೆ ಪ್ರಾಮಾಣಿಕವಾಗಿ ಕೊಡ್ತಾವೆ ಸರ್. ರೇಟ್ ಜಾಸ್ತಿ 100 ರೂಪಾಯಿ ಕೆಜಿ ಕೊಡ್ತೇವೆ, ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡ್ತಾವೆ ಸರ್. ಹಂಗಾಗಿ ನಮಗೆ ಇದು ಬಂದು ತಗೊಂಡೋಗ್ತದೆ ಸರ್. ಈಗ ಹೇಗೆ ಬೇಡಿಕೆ ಮೇಲೆ ಇದು ಮಾಡ್ತೀರಾ ಇಲ್ಲ ತಾವೇ ಉತ್ಪಾದನೆ ಮಾಡಿ ಅದನ್ನ ಯಾವ ರೀತಿಯಿಂದ ಹೇಳಿ? ಯಾಕಂದ್ರೆ ಇದಕ್ಕೇನು ಇದೇನು ಸಮಸ್ಯೆ ಆಗಲ್ಲ, ಜಾಸ್ತಿ ಉತ್ಪಾದನೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಅದು ನಮ್ದು 3.5 ಎಕರೆ ಇದೆ ಸರ್ ಅಲ್ಲ, ಅಷ್ಟು ಭತ್ತ ಬೆಳಿತೇನೆ, ಅಷ್ಟು ಮಾರ್ಕೆಟಿಂಗ್ ಸಿಗುತ್ತೆ ಸರ್. ಸ್ವಲ್ಪ ಇನ್ನು ಹೆಚ್ಚಿಗೆ ಆಗ್ತಾ ಇದೆ, ಹೆಚ್ಚಿಗೆ ಆದ್ರೆ ಇನ್ನು ಬೇರೆ ರೈತರಿಗೆ ಹೇಳಿ ಸ್ವಲ್ಪ ಹೆಚ್ಚಿಗೆ ಬೆಳೆಯಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಅದನ್ ಸರ್. ಒಟ್ಟು ಶುದ್ಧವಾದ ಆಹಾರ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಹಿಂಗಾರಿನಲ್ಲಿ ಈಗ ಇದೇ ಭತ್ತನೇ ತಗೊಳ್ತೀರಾ ಬೆಳೆ? ಹಿಂಗಾರಿನಲ್ಲಿ ಯಾವ ಯಾವ ಬೆಳೆ ತಗೊಳ್ತೀರಿ ಸರ್? ಹಿಂಗಾರಿನೂ ನಾವು 6-6 ಭತ್ತನ ಮಾಡ್ತೇವೆ, ಮುಂಗಾರಿನೂ 6-6 ಭತ್ತನ ಮಾಡ್ತೇವೆ. ಎರಡು ಬೆಳೆ ನಾವು ಭದ್ರ ನೀರು ಇರೋದ್ರಿಂದ ನಮಗೆ 2 ಬೆಳೆ ಭತ್ತ ಬೆಳೆಯಕ್ಕೆ ಅವಕಾಶ ಇದೆ. ನಮಗೆ 2 ಬೆಳೆನೂ ನಾವು ಭತ್ತನ ಮಾಡ್ತೇವೆ. ನೀರಿನ ಸಮಸ್ಯೆ ಇಲ್ಲ, ಭದ್ರ ಡ್ಯಾಮ್ ತುಂಬಲಿದ್ರೆ ಸಮಸ್ಯೆ ಆಗುತ್ತೆ ಸರ್. ಭದ್ರ ಡ್ಯಾಮ್ ತುಂಬಿದ್ರೆ ನಮಗೇನು ಸಮಸ್ಯೆ ಇಲ್ಲ, ನೀರಾಗುತ್ತೆ ಸರ್. ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಅಂತೀರಾ? ತುಂಬಾ ಜಾಸ್ತಿ ಆಗಿದೆ, ತೋಟಗಾರಿಕೆ ಬೆಳೆಗೆ ಒಂದ್ ಸ್ವಲ್ಪ ಹೊರತಾಗಿದೆ, ಸ್ವಲ್ಪ ತೋಟಗಾರಿಕೆ ಬೆಳೆಗೆ. ಕೃಷಿ ಬೆಳೆಗಳಿಗೆ ಕೃಷಿ ಬೆಳೆಗೆ ಸ್ವಲ್ಪ ಜಾಸ್ತಿ ಆಗಿ ಕೆಲವು ಸತ್ತದವು. ಒಟ್ಟು ಜಾಸ್ತಿ ಆದ್ರೆ ಕಷ್ಟ ಸರ್, ಕಡಿಮೆ ಆದ್ರೆ ಕಷ್ಟ ಅಂದ್ರೆ ಸರ್ ಅತಿ ಹೆಚ್ಚು ಆಗ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಇಳುವರಿ ಮೇಲೆ ಸ್ವಲ್ಪ ಕುಂಠಿತ ಆಗ್ಬಹುದು ಸರ್. ಜೊತೆಗೆ ಈಗ ನಾನು ನಿಮ್ಮ ಒಂದು ಸ್ಟೇಟಸ್ ನೋಡಿದ್ದೆ ಎಲ್ಲ ಅಂದ್ರೆ, ಯಾಕಂದ್ರೆ ತೋಟದಲ್ಲಿ ಫುಲ್ ನೀರು ನುಗ್ಗೊಂಡಿದ್ದು ಒಂದು ಇದು ಹಾಕಿದ್ರಿ ನೀವು ಸ್ಟೇಟಸ್ ಅಲ್ಲಿ, ಇದರಿಂದ ಏನಾದ್ರೂ ಸಮಸ್ಯೆ ಆಯ್ತಾ ನಿಮಗೆ? ಸರ್, ಇದು ನಮ್ ತೋಟ ಹಳದರಿಗೆ ಇರೋದ್ರಿಂದ ಹಳ್ಳ ನುಗ್ಗಿಬಿಡುತ್ತೆ. ನಮ್ದು ಸುಮಾರು ಕೋಕ ಇದೆ, ಅದು ಒಂದ್ ಅರ್ಧ ಅಡಿ ಎಲೆ ಬಿದ್ದಿರುತ್ತೆ, ಕೈ ತೆಗೆದ್ರೆ ಒಂದ್ 1 ಗಂಟೆ ಗೊಬ್ಬರ ಸಿಗುತ್ತೆ, ಅದು ಹಳ್ಳ ಬಂದಾಗ ಎದ್ಕೊಂಡು ಹೋಗ್ಬಿಡುತ್ತೆ. ಅದೊಂದು ಫಲವತ್ತಾದ್ರ ಮಣ್ಣೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದೊಂದು ಬೇಜಾರ ಸರ್, ಏನ್ ಮಾಡಕ್ಕಲ್ಲ ಪ್ರಕೃತಿಗೆ. ರೈತರು ಹೋರಾಟ ಮಾಡ್ಲೇಬೇಕಾದ್ರೆ ಏನ್ ಮಾಡಂಗಿಲ್ಲ ಸರ್. ಆದ್ರೂ ಒಂದ್ ತೃಪ್ತಿ ಅಂದ್ರೆ ಎಷ್ಟೇ ಕಷ್ಟ ಬಂದ್ರು ನಾನು ಸಾವಯವ ಬಿಟ್ಟು ಬೇರೆದಕ್ಕೆ ಹೋಗಲ್ಲ ಅನ್ನೋದು ನನ್ಗೆ ಆತ್ಮ ತೃಪ್ತಿ ಇದೆ. ನಾನಲ್ದೇನೆ ಹಿಂದಿದ್ದರಿಗೂ ಕೂಡ ಫಸ್ಟ್ ನಮ್ಮ ಭೂಮಿ ಉಳಿಸೋಣ ಅನ್ನೋ ಕಡೆಗೆ ಯೋಚನೆ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ನಿಮ್ಮ ಒಂದು ಸಾಧನೆಗೆ ಬಂದ ಪ್ರಶಸ್ತಿ ಮತ್ತೆ ಸನ್ಮಾನ ಮತ್ತೆ ಇದರ ಒಂದು ಕೀರ್ತಿಯ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೊದಲನೇದಾಗಿ ನನಗೆ ಜಿಲ್ಲಾ ಪ್ರಶಸ್ತಿ ಬಂದೈತಿ, ತಾಲೂಕು ಪ್ರಶಸ್ತಿ. ಇದ್ರದ್ದು ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಒಂದು ಪ್ರಗತಿಪರ ರೈತರು ಅಂತ, ಸಾವಯವ ಪ್ರಗತಿಪರ ರೈತರು ಅಂತ ಪ್ರಶಸ್ತಿ ಬಂದಿದೆ. ಆಮೇಲೆ ಇದು ರಾಜ್ಯ ಸರ್ಕಾರದಿಂದ ಉದಯೋನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿ ಬಂದಿದೆ. ಹಲವಾರು ತಲಬಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನಾನು ಡೆಲ್ಲಿಗೆ ಕಳಿಸಿದ್ರು ಒಂದ್ಸರಿ, ನನ್ನ ಪ್ರಧಾನಮಂತ್ರಿ ಪ್ರೋಗ್ರಾಮಿಗೆ ಕಳಿಸಿದ್ರು. ನನ್ನ ಇದನ್ನು ನೋಡಿ ನಾನು ಸಾವಯವ ಮಾಡಿದ್ರೆ ನನಗೆ ಒಂದು ಅವಕಾಶ ಮಾಡಿಕೊಟ್ರು, ಅಲ್ಲಿಗೆ ಕೂಡ ಕಳಿಸಿದ್ರು. ಭತ್ತದಲ್ಲಿ ನೀರು ನಿರ್ವಹಣೆ, ನೀರು ಕಡಿಮೆ ದಿನದಲ್ಲಿ ಭತ್ತ ಬೆಳಿಬೇಕು ಅನ್ನೋದ ಒಂದು ಅದೇ ಟಿ ಕೆ ವಿ ಕೆ ದಾವಣಗೆರೆ ಮಲ್ಲಿಕಾರ್ಜುನ್ ಅಂತ ಇದ್ದಾರೆ ಸರ್, ಬೇಸಾಯ ತಜ್ಞರು. ಅವರು ಸಲಹೆ ಮೇರೆಗೆ ನಾವು ಒಣಗಿಸೋದು ಮತ್ತು ನೀರು ಬಿಡೋ ಪದ್ಧತಿ ಅಂದ್ರೆ ಪೈಪ್ ಇಟ್ಟು ಆ ಪೈಪ್ನಾಗ ಪೈಪ್ ಇಷ್ಟು 15 ಸೆಂಟಿಮೀಟರ್ ಕೆಳಗಿದ್ರೆ ನೀರು ಮಾತ್ರ ಬಿಡಬೇಕು, ಇಲ್ಲದ್ರೆ ಬಿಡಂಗಿಲ್ಲ ಸರ್. ಆ ಟೈಪ್ ಅದನ್ನು ಕೂಡ ಅಳವಡಿಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ, ಮಲ್ಲಿಕಾರ್ಜುನ್ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಒಂದು ಮಾಡಿದ್ದೇವೆ. ಅದರದ್ದನ್ನು ಇದು ಜಾಸ್ತಿ ಆಗಿತ್ತಲ್ಲ ಸರ್, ಈಟ್ ಜಾಸ್ತಿ ಆಗಿತ್ತಲ್ಲ, ನೀರು ಕಡಿಮೆ ಮಾಡಿ ನೀರು ಬಿಡೋದ್ರಿಂದ ಸ್ವಲ್ಪ ವಾತಾವರಣದಲ್ಲಿ ಕೋಲ್ಡ್ ಇದು ಆಗುತ್ತೆ, ಭೂಮಿ ಫಲವತ್ತತೆನೂ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಅನ್ಕೊಂಡು ಅದನ್ನು ಮಾಡ್ತದೆ. ಎಷ್ಟು ವರ್ಷದಿಂದ ಅದು ಈ ಮೂರನೇ ಬೆಳೆ ಮಾಡ್ತಿದ್ದೆ ಮೂರನೇ ಬೆಳೆ ಉತ್ತಮ ಅನಿಸ್ತದೆ ಸರ್. ಫಸ್ಟ್ಗೆ ನಮಗೆ ಮಲ್ಲಿಕಾರ್ಜುನ್ ಸರ್ ಒಂದು ನನ್ನೊಬ್ಬ ಹತ್ರ ಮಾಡಿಸಿದ್ರು, ಹೋದ ಸರಿ ಸ್ವಲ್ಪ 4-5 ಜನ ಮಾಡಿಸಿದ್ರು, ಈ ಸರಿ ಒಂದು 25 ಜನಕ್ಕೆ ಮಾಡಿಸಿದ್ರೆ ಸರ್. ಅದು ಕೂಡ ಒಳ್ಳೆ ನಮ್ಮ ಭಾಗದಲ್ಲಿ ನಮ್ಮೂರಲ್ಲೇ ಮಾಡಿಸಿದ್ರೆ ಸರ್, ಅಷ್ಟು ಉತ್ತಮವಾಗಿ ಇದು ಆಗುತ್ತೆ ಸರ್. ಭತ್ತ ಇಳುವರಿ ಜಾಸ್ತಿ, ಭೂಮಿ ಫಲವತ್ತತೆ ಕಳ್ಕೊಳಲ್ಲ, ಉಳಿಸ್ಕೊಳತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಮಾಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಮತ್ತೆ ನಿಮ್ಮ ಅಭಿಪ್ರಾಯ ಏನಂತೀರಾ? ಈಗ ನೀವು ಈ ಒಂದು ಒಣಗಿಸೋದು ಮತ್ತೆ ನೀರ್ ಬಿಡೋದು ಈ ಒಂದು ಪದ್ಧತಿ ಏನಿದೆಯಲ್ಲ, ಪೈಪ್ ಅಳವಡಿಸ್ಕೊಂಡ್ಬಿಟ್ಟು ಪಿ ವಿ ಸಿ ಪೈಪ್ ಅಳವಡಿಸ್ಕೊಂಡ್ಬಿಟ್ಟು, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಒಟ್ಟಾರೆ? ಇದ್ರ ಲಾಭ ಅಂತಂತ ಹೇಳುದಾದ್ರೆ ಮತ್ತೆ ಅನಾನುಕೂಲ ಅಂತ ಹೇಳುದಾದ್ರೆ ಏನ್ ಹೇಳ್ತೀರಿ ಸರ್? ಇದನ್ನ ಮಲ್ಲಿಕಾರ್ಜುನ್ ಸರ್ ಹೇಳಿದ್ದು ಅದನ್ನೇ ಸರ್, 30-35% ನೀರು ಉಳಿಸಬಹುದು ಅಂದ್ರೆ ಅಲ್ಲಿಗೆ 35% ನೀರು ಉಳಿಸ್ದಂಗ. ಆಮೇಲೆ ಭೂಮಿ ಫಲವತ್ತತೆ ಹಾಳಾಗುತ್ತೆ, ನೀರು ನಿಂತು ಹಾಳಾಗುತ್ತೆ. ನೀವು ಒಣಕಿ ನೀರು ಬಿಟ್ರೆ ಭೂಮಿ ಹಾಳಾಗಲ್ಲ, ಅದು ಒಂದು ಲಾಭ. ಆಮೇಲೆ ನೀರು ಉಳಿಸೋದು ಒಂದು ಲಾಭ, ಎರಡು ಲಾಭ, ಮತ್ತೆ ಇಳುವರಿನು ಕೂಡ ಹೆಚ್ಚಿಗೆ ಆಗುತ್ತೆ, ಅಲ್ಲಿಗೆ 3 ಲಾಭ ಆಗುತ್ತೆ. ಹಾಗಾಗಿ ಇದು ಎಲ್ಲಾ ರೈತರು ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಖರ್ಚು ವೆಚ್ಚಕ್ಕೆ ಬಂದ್ರೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಏನಾದ್ರೂ ಪುಸ್ತಕ ಬರ್ದಿರ್ತೀರೋ ಅಥವಾ ಅಂದಾಜು ಮೇಲೆನಾ? ನಮ್ದು 1 ಎಕರೆಗೆ 20-22 ಸಾವಿರ ಖರ್ಚು ಬರುತ್ತೆ ಸರ್. 1 ಎಕರೆ ಭತ್ತ ನಾನು ಮೌಲ್ಯವರ್ಧನೆ ಮಾರಿದ್ರೆ 1 ಎಕರೆಗೆ ನಂದು 60-65 ಸಾವಿರ ಉಳಿಯುತ್ತೆ ಸರ್. ಖರ್ಚು ಅಷ್ಟೇ ತೆಗೆದು ಒಂದು 30-35 ಸಾವಿರ ಖರ್ಚು ಬರುತ್ತೆ. ಅಂದ್ರೆ ಮಿಲ್ ಮಾಡಿ ಮತ್ ಚೀಲ ತಂದು ತೂಕ ಮಾಡಿ ಮತ್ತೆ ಅವ್ರಿಗೆ ಮುಟ್ಸೋವಷ್ಟೊತ್ತಿಗೆ ನಾನು 35 ಮೇಲೆ ಬರುತ್ತೆ ಸರ್. ಒಂದು 60-65 ಸಾವಿರ ಉಳಿಯುತ್ತೆ ಸರ್. ಅಂದ್ರೆ 20 ಚೀಲ ಆದ್ರೂ ನನಗೆ 10 ಕ್ವಿಂಟಲ್ ಅಕ್ಕಿ ಬರುತ್ತೆ ಸರ್. 10 ಕ್ವಿಂಟಲ್ ಅಕ್ಕಿ ಬಂದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ ಸರ್, 100 ರೂಪಾಯಿ ಕೆಜಿ. ಅದು ನಾನು ಹಾಕ್ಸೋದು, ಮಿಲ್ ಹಾಕ್ಸೋದು, ಮತ್ತೆ ಪ್ಯಾಕೆಟ್ ಮಾಡೋದು, ಪ್ಯಾಕೆಟ್ ಮಾಡಿಸೋದು, ಪ್ಯಾಕೆಟ್ ತರೋದು, ಮತ್ತು ನೇರವಾಗಿ ಗ್ರಾಹಕರಿಗೆ ಕೊಡೋದ್ರಿಂದ ನಾನೇ ಕೊಡೋದ್ರಿಂದ ಆ ಖರ್ಚು ಬರುತ್ತೆ ಸರ್. ಒಂದು ಸುಮಾರು 35-40% ಹೋಗುತ್ತೆ ಸರ್. 60-65% ನನಗೆ ಉಳಿಯುತ್ತೆ, 1 ಲಕ್ಷದಾಗ 60-65 ಲಕ್ಷ ಉಳಿಯುತ್ತೆ ಸರ್. ಒಟ್ಟಾರೆಯಾಗಿ ಏನ್ ಅನಿಸ್ತದೆ, ಕೃಷಿ ಬದುಕು ಇದು ನೆಮ್ಮದಿ ಬದುಕು ಅನ್ಸುತ್ತಾ ಅಥವಾ ರಾಸಾಯನಿಕ ಒಂದು ಭರಾಟೆಯಲ್ಲಿ ರಾಸಾಯನಿಕ ಮಾಡೋರಿಗೆ ಇದು ಒಂದ್ ಸ್ವಲ್ಪ ಭಾರ ಅನ್ಸುತ್ತಾ ಹೇಗೆ ಸರ್? ಮನುಷ್ಯನಿಗೆ ತೃಪ್ತಿ ಅನ್ನೋದಿದ್ರೆ ಇದ್ರಲ್ಲೇ ನೆಮ್ಮದಿಯಾಗಿದ್ದಾವೆ, ನೆಮ್ಮದಿಯಾಗಿ ಇರ್ಬೋದು ಸರ್. ರೈತರು ನಾವ್ ಹೆಂಗೆ ಅದನ್ನ ತಗೊಂತಾವ ಹಂಗೆ, ಯಾರೋ ದೊಡ್ಡ ಕಾರಣಕ್ಕರ ಅಂತೇಳಿ ಅದನ್ನ ಇದು ಅನುಸರಿಸಂಗಲ್ಲ. ನಾವು ನೆಮ್ಮದಿಯಾಗಿರ್ಬೇಕು. ದುಡ್ಡು ಕೆಲವ್ರ ಹತ್ರ ದುಡ್ಡು ಇರುತ್ತೆ, ನೆಮ್ಮದಿ ಇರಲ್ಲ. ರೈತರ ಹತ್ರ ನೆಮ್ಮದಿ ಇರ್ಬೇಕು ಅಂದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾವು ಕೆಲಸ ನಮ್ ಕೆಲಸ ನಾವು ಮಾಡ್ಕೊಂಡು ನೆಮ್ಮದಿ ಇರಕ್ಕೆ ರೈತರಿಗೆ ಏನು ತೊಂದ್ರೆ ಇಲ್ಲ ಸರ್. ಅವ್ರಿಗೊಂದು 4 ಎಕರೆ ಅಥವಾ 3 ಎಕರೆ ಜಮೀನು ಇದ್ರೆ ನೆಮ್ಮದಿ ಜೀವನ ಮಾಡಕ್ಕೆ ಏನು ತೊಂದ್ರೆ ಇಲ್ಲ ಸರ್. ಅಂದ್ರೆ ಪ್ರಾಮಾಣಿಕವಾಗಿ ಮಾಡ್ಕೊಂತ ಹೋಗ್ಬೇಕು, ನೆಮ್ಮದಿಯಾಗಿ ಇರ್ಬೋದು ಸರ್, ಏನ್ ತೊಂದ್ರೆ ಇಲ್ಲ ಸರ್. ಈಗ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಅಂದ್ರೆ ನೀವು ಯಾವ ಸಾವಯವ ಕ್ರಮದಲ್ಲಿ ಭತ್ತ ಬೆಳೀತಾ ಇದ್ದೀರಾ, ಮಾರಾಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀರಾ, ಅವ್ರಿಗೆ ಏನಾದ್ರೂ ನಿಮ್ಮ ವಸ್ತು ಬೇಕಂತಂದ್ರೆ ಕೇಳುಗರು ನಿಮ್ಮನ್ನ ಸಂಪರ್ಕಿಸುವುದಾದ್ರೆ ಅಥವಾ ನೀವು ಕೃಷಿ ಮಾಡೋ ಒಂದು ವಿಧಾನಗಳನ್ನ ಅವರು ನಿಮ್ಮ ತೋಟಕ್ಕೆ ಬಂದು ವೀಕ್ಷಿಸುವುದಾದ್ರೆ ನಂಬರ್ ಕೊಡಿ ಸರ್ ತಮ್ದು. ಸರ್ ನನ್ನ ನಂಬರ್ 95-38-111-979. ಈ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಸಾವಯವ ಅಕ್ಕಿ ಬೇಕು ಅಂದ್ರೆ ಕೊಡ್ತಾನೆ. ಆಮೇಲೆ ಸಾವಯವದಾಗ ಹೆಂಗ್ ಮಾಡೋದಂತ ಸಲಹೆ ಕೇಳಿದ್ರು, ನೀವು ಯಾವಾಗ ಕೇಳಿದ್ರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾನೆ. ಬಟ್ ನಮ್ಮ ಹೊಲಕ್ಕೆ ಬರ್ತಾನೆ ಅಂದ್ರು ಯಾವಾಗ ಬೇಕಾದ್ರೂ ಬರ್ಬೋದು, ನೀವು ಯಾವಾಗ ಬೇಕಾದ್ರೂ ನೀವೇನ ಇದನ್ನ ಮಾಡಂಗಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ನೀವು ಯಾವುದೇ ಫೋನ್ನಾಗೆ ಕೇಳ್ತಾನೆ ಇಂಥ ಮಾಡ್ತೇವೆ ಅಂದ್ರೆ ಫೋನ್ನಾಗೆ ನಾನು ನಿಮ್ಗೆ ಹೇಳಂದ್ರೆ ಹೇಳ್ತೇನೆ, ನಿಮಗೆ ತೊಂದರೆ ಇಲ್ಲ, ಹೆಂಗಾದ್ರೂ ಬರ್ಬೋದು. ಯಾರು ಮಾಡ್ತೇವೆ ಅಂದ್ರೆ ಸಂತೋಷವಾಗಿ ಅವರಿಗೆ ಸಲಹೆ ಸೂಚನೆ ಯಾವಾಗ್ಲೂ ಕೊಡ್ತಾನೆ ಸರ್, ಖಂಡಿತವಾಗಿ. ಧನ್ಯವಾದ ರುದ್ರೇಶ್ ಅವರೇ. ಇದುವರೆಗೆ ತಾವು ತಮ್ಮ ಕೃಷಿ ಅಂದ್ರೆ ಯಾಂತ್ರೀಕೃತ ಒಂದು ಪದ್ಧತಿಯಲ್ಲಿ ಭತ್ತದ ನಾಟಿ, ಅದು ವಿಶೇಷವಾಗಿ ಟ್ರೇ ಮುಖಾಂತರ ತಾವು ಏನು ಏರು ಮಡಿಗಳು ಜಮೀನಿನಲ್ಲಿ ಮಾಡದೇನೆ ಟ್ರೇಯಲ್ಲಿ ನರ್ಸರಿ ಸಸಿಗಳನ್ನ ಬೆಳೆಸ್ಬಿಟ್ಟು ಯಂತ್ರದಿಂದ ತಾವು ಸಾವಯವ ಕ್ರಮದಲ್ಲಿ ಭತ್ತದ ನಾಟಿ ಮಾಡಿ ಇದರ ನಿರ್ವಹಣೆ ಮಾಡಿ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆ ಕೂಡ ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಕಲ್ಪಿಸಿಕೊಂಡಿದ್ದೀರಾ. ಇದು ಮಾದರಿ ನಮ್ಮ ಬೇರೆ ರೈತರು ಕೂಡ ಮಾದರಿಯಾಗಿ ತಾವು ಈ ಒಂದು ಜಿಲ್ಲೆಯಲ್ಲಿ ತುಂಬಾ ಒಳ್ಳೆಯ ಒಂದು ಕೃಷಿ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳು ಕೂಡ ತಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ಹೇಳಿ ನಾವು ನಮ್ಮ ಕೇಂದ್ರದಿಂದ ತಮಗೆ ಹಾರೈಸುತ್ತಾ, ಇದುವರೆಗೆ ತಾವು ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ಆಕಾಶವಾಣಿ ಭದ್ರಾವತಿ ಕೇಂದ್ರ ಮತ್ತು ತಮಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಆತ್ಮೀಯ ರೈತ ಬಂದವರೇ, ಇದುವರೆಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯಾಂತ್ರಿಕ ಭತ್ತದ ನಾಟಿ ಕುರಿತು ಕಾರಿಗನೂರು ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಪ್ರಗತಿಪರ ರೈತರಾದ ಟಿವಿ ರುದ್ರೇಶ್ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಈಗ ಕೇಳೋಣ ಒಂದು ಪರಿಸರ ಗೀತೆ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಆರಾಧನೆ ತಾಯಿ ವನದೇವಿಗೆ